ಅಂದ್ರೆ ಸ್ವತಂತ್ರವಾಗಿ ಬೆಳೀತಾ ಇದ್ದೀನಿ. ನಮ್ಮ ತಂದೆ ಏನು ಮೌಖಿಕವಾಗಿ ಸಲಹೆ ಕೊಡ್ತಾರೆ, ಬಟ್ ನಾವು ಪ್ರಾಕ್ಟಿಕಲ್ ಆಗಿ ನಾವೇ ಮಾಡ್ತೀವಿ. ನಮ್ಮ ತಾತನೂ ಆಲೂಗಡ್ಡೆ ಬೆಳೀತಿದ್ರ? ಹೌದು, ನಮ್ಮ ತಾತನೂ ಆಲೂಗಡ್ಡೆ ಬೆಳೀತಿದ್ರು, ಹಂಗೆ ಹುಟ್ಟು ಅಂತ ಹೇಳಿ. ಓಕೆ, ನೀವು ಚಿಕ್ಕ ಹುಡುಗಾಗಿದ್ದಾಗಿಂದ ನೋಡಿದಿರಿ ಆಲೂಗಡ್ಡೆ? ನೋಡಿದ್ದೀನಿ ನೋಡಿದ್ದೀನಿ. ಈಗ ಕೆಂಪರಾಜ್ ಅವರೇ ಮತ್ತೆ ಹೇಮಂತ್ ಅವರೇ ಪ್ರಕೃತಿ ರೈತ ಉತ್ಪಾದಕ ಕಂಪನಿ ಅಂತ ಒಂದು ಕಂಪನಿಯನ್ನ ಮಾಡಿಕೊಂಡು ಅದರಲ್ಲಿ ಇಬ್ಬರು ನಿರ್ದೇಶಕರಾಗಿದ್ದೀರಿ ಅಲ್ವೇ? ಏನಿದು ಪ್ರಕೃತಿ ರೈತ ಉತ್ಪಾದಕ ಕಂಪನಿ ಅಂದ್ರೆ, ಯಾತಕ್ಕೋಸ್ಕರ ಮಾಡ್ಕೊಂಡ್ರಿ, ಹೇಗ್ ಮಾಡ್ಕೊಂಡ್ರಿ, ಶುರು ಮಾಡಿ ಕೆಂಪರಾಜ್ ಅವರು. ನೀವು ಪ್ರಕೃತಿ ರೈತ ಉತ್ಪಾದಕ ಕಂಪನಿ ಅಂದ್ರೆ ಜಿಎಸ್ಸಿ ಇಂದ ನಮ್ಗೆ ಪರಿಚಯ ಆಯ್ತು. 13/4/2019 ಈ ಕಂಪನಿಯನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿಯಿಂದ ಇದನ್ನು ನಾವು ಚಾಲ್ತಿಗೆ ತಂದ. ಒಂದು ಲೇಡಿ 8 ಜನ, ಒಟ್ಟಿಗೆ 9 ಜನ ನಿರ್ದೇಶಕರು ಸೇರಿ ಈ ಒಂದು ಕಂಪನಿಯನ್ನು ತುಂಬಾ ಒಂದು ವ್ಯವಸ್ಥಿತವಾಗಿ ಅಂದ್ರೆ ರೈತರಿಗೆ ಪರಿಚಯ ಒಂದು ರೀತಿಯಲ್ಲಿ ಮಾಡ್ಕೋಬೇಕು. ಮತ್ತು ಈ ಪ್ರಕೃತಿ ಒಂದು ಕಂಪನಿ ಇಂದ ಒಂದು ಆಲೂಗೆಡ್ಡೆ ಬಿತ್ತನೆ ಬೀಜ ತರಿಸ್ಕೊಳ್ಳೋದು ರೈತರಿಗೆ ಅನುಕೂಲ ಆಗೋ ರೀತಿ, ಮತ್ತು ಔಷಧಿ ಅಂಗಡಿ ಮಳಿಗೆಯಿಂದ ನಾವೇ ಎಲ್ಲ ನಮ್ಮ ಕಂಪನಿ ಕಡೆಯಿಂದಲೇ ವಿತರಿಸೋದು, ಮತ್ತು ನಾವು ಡೈರೆಕ್ಟರ್ಗಳು ಪ್ರತಿ ತಿಂಗಳು 5ನೇ ತಾರೀಕು ಮೀಟಿಂಗ್ ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಚರ್ಚೆ ಮಾಡಿ ನಮ್ಮ ಸಂಸ್ಥೆ ಅಂದ್ರೆ ಕಂಪನಿ ಬಗ್ಗೆ ಏನೇನು ಆಗ್ಬೇಕು, ನಾವೇನಿಂದ ಆಮೇಲೆ ಈ ಸಲ ಒಂದೊತ್ತು ಲೋಡ್ ಕೋಳಿ ಗೊಬ್ಬರ ತರಿಸಿ ಮಾರಾಟ ಮಾಡಿದ್ವಿ, ಅದು ರೈತರಿಗೆ ತುಂಬಾ ಉಪಕಾರ ಆಯ್ತು. ಮತ್ತು ಅಲ್ಲಿಂದ ಈ ಗೊಬ್ಬರನೂ ಸಹ ನಾವೇ ನಮ್ಮ ಕಂಪನಿಯಿಂದ ತರಿಸಿ ರೈತರಿಗೆ ಅನುಕೂಲ ಆಗೋ ರೀತಿ ತಲುಪಿಸ್ಕೊಡ್ತಾ ಇದ್ವಿ. ಹೇಳಿ ಹೇಮಂತ್ ಅವರ, ರಚನೆ ಹೇಗ್ ಮಾಡಿದ್ರಿ ಈ ಕಂಪನಿ? ಸರ್, ಕಂಪನಿ ರಚನೆ ಅಂದ್ರೆ ಈ GIZ ಸುಸ್ಥಿರ ಆಲೂಗಡ್ಡೆ ಯೋಜನೆ ಅಡಿಯಲ್ಲಿ ಅವ್ರು ಬಂದು ನಮ್ಮ 13-14 ಹಳ್ಳಿನ ಆಯ್ಕೆ ಮಾಡಿ 14 ಹಳ್ಳಿಲಿ ಒಂದು ಸಂಘ ತರ ಮಾಡಿ, ಒಂದು ಉದಾಹರಣೆ ಅಂದ್ರೆ ಗರಿಘಟ್ಟದ ತಗೊಳ್ಳಿ, ಬಸವೇಶ್ವರ ಆಲೂಗಡ್ಡೆ ಬೆಳೆಗಾರರ ಸಂಘ ಅಂತ ಮಾಡಿ ಅವ್ರದ್ದೊಂದು 20 ಜನ ಸಂಘ ತರದ ಮಾಡಿ ಪ್ರತಿ ಸಂಘದಲ್ಲೂ ಮೀಟಿಂಗ್ಗಳನ್ನ ವಾರಕ್ಕೊಂದ್ಸತಿ ಮೀಟಿಂಗ್ ಅಂತ ಮಾಡ್ತಾರೆ. ಒಂದು ಸಂಘ ಮಾಡಿದ್ರೆ ಏನ್ ಪ್ರಯೋಜನ, ಆಲೂಗಡ್ಡೆ ಬೆಳೆ ಬಗ್ಗೆ ಏನೇನ್ ಮಾಡಬೇಕು, ಯಾವ ಔಷಧಿ ಹೊಡಿಬೇಕು, ಪ್ರತಿಯೊಂದನ್ನು ಮಾಡ್ತಾ ಇದ್ರು. ಒಂದು ಉದಾಹರಣೆ ಅಂದ್ರೆ ಒಂದು ಬಿತ್ತನೆ ಬೀಜ ಬೇಕು, ನಮಗ್ ಬೇಕಾದ ಟೈಮಲ್ಲಿ ನಮಗ್ ಸಿಕ್ತಿತ್ತಿಲ್ಲ. ಅವಾಗ ಏನ್ ಮಾಡಿದ್ರು, ಪ್ರತಿ ಸಂಘದಿಂದ ಒಬ್ಬೊಬ್ಬರನ್ನ ನಮ್ಮನ್ನ ಪಂಜಾಬ್ ಕರ್ಕೊಂಡೋದ್ರು, ಆಲೂಗಡ್ಡೆ ಹೆಂಗ್ ಬೆಳೀತಾರೆ, ಯಾವ್ದು ಬಿತ್ತನೆ ಬೀಜ ಒಳ್ಳೇದು ನಮ್ಗೆ, ಅದನ್ನ ನೇರವಾಗಿ ನಾವೇ ರೈತರು GIZ ಇದು ಇವ್ರ ಜೊತೆ ಹೋಗಿ ನೋಡ್ಕೊಂಡು ಬಂದು ಅಂದ್ರೆ ಯಾವ ತರ ಇರುತ್ತೆ ಆಲೂಗಡ್ಡೆನ, ಯಾವ ರೀತಿ ಬೆಳೀತಾರೆ, ಇದು ಏನಕ್ಕೆ ಬೀಜಕ್ಕೆ ಬೆಳೆಯುವಂತ ಆಲೂಗಡ್ಡೆ ಏನು ಅಂತ ಹೋಗಿ ನೋಡಿ ಬಂದು ಎಲ್ಲಾ ಆದ್ಮೇಲೆ ಅಲ್ಲೇನಾಯ್ತು, ನಾವೇ ವ್ಯವಹಾರ ಮಾಡ್ಲಿಕ್ಕೆ ಸಮಸ್ಯೆ ಆಯ್ತು. ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ನಾವೇನ್ ಮಾಡಿದ್ವಿ, GIZ ಅವರು ನಮ್ಗೆ ಬಹಳ ಪ್ರೋತ್ಸಾಹ ಕೊಟ್ರು. ಪ್ರೋತ್ಸಾಹ ಕೊಟ್ಟು ಏನ್ ಮಾಡಿದ್ರು, ಒಂದು ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಅಂತ ಮಾಡ್ಕೊಂಡ್ರೆ ನೀವೇನೆ ಅದಕ್ಕೆ ಪ್ರತಿಯೊಂದು ಲೈಸೆನ್ಸ್ಗಳನ್ನ ಮಾಡಿಸ್ಕೊಂಡ್ರೆ ಈ ಬಿತ್ತನೆ ಬೀಜ ನೀವು ನೇರವಾಗಿ ತರಿಸ್ಕೊಳ್ಬಹುದು. ತಳಿಗಳು ಸಾಕಷ್ಟು ಇರ್ತವೆ, ಆ ತಳಿಗಳು ನಮ್ದು ಯಾವ್ದು ಬೇಕು ಯಾವ ರೈತರ ಹತ್ರ ಇರ್ತದೆ, ಯಾಕೆಂದ್ರೆ ಪ್ರತಿ ವರ್ಷನೂ ನಾವು ಪಂಜಾಬ್ ಕಳಿಸ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತೀವಿ, ನೋಡ್ಕೊಂಡ್ ಬರ್ತಾ ಇರ್ತೀವಿ, ಒಬ್ಬೊಬ್ರೆ ಹೋಗ್ತೀವಿ ಅಂತಲ್ಲ, ಸಂಘದ ಪ್ರತಿ ಸದಸ್ಯರು ಆ ನೋಡ್ಕೊಂಬಂದವ್ರಿಗೆ ಪ್ರತಿಯೊಂದು ಅವ್ರಿಗೂ ಮಾಹಿತಿ ಸಿಗ್ತಾ ಇತ್ತು. ಅದ್ರ ಸಲುವಾಗಿ ಏನ್ ಮಾಡಿದ್ರು, ಪ್ರಕೃತಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಅಂತ ಒಂದು ಸಂಘ ನೋಂದಣಿ ಆಯ್ತು. ಅಂದ್ರೆ ಈಗ ಮೊದಲು ತಾವು ಗುಂಪು ಮಾಡಿದ್ರಲ್ಲ, ರೈತ ಗುಂಪು ಅಂತ, ಎಷ್ಟು ಗುಂಪುಗಳಿದಾವೆ ನಿಮ್ ಕಂಪನಿ ಅಡಿದ್ರೆ? 13 ಗುಂಪುಗಳಿದಾವೆ, 312 ಷೇರುದಾರರು ಇದ್ದಾರೆ. ಒಬ್ಬ ವ್ಯಕ್ತಿಗೆ ಒಂದು ಷೇರಿಗೆ 100 ರೂಪಾಯಿ ಅಂದ್ರೆ, ಒಬ್ಬ ಸಂಘದ ಸದಸ್ಯನಿಗೆ 10 ಷೇರ್ ಅನ್ನಂಗೆ 1,000 ರೂಪಾಯಿ ನಾವು ಕಂಪನಿಗೆ ತಗೊಂಡಿದ್ವಿ. ಓಕೆ, ಅಂದ್ರೆ ಈಗ ಹೊಳೆಹರಸೀಪುರ ಅರ್ಕಲಗೋಡು ಎರಡು ಕಾರ್ಯಕ್ಷೇತ್ರ ಅದ್ರ ಸಲುವಾಗಿ ಮಧ್ಯದಲ್ಲಿ ಎರಡೂ ಮಧ್ಯಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ಎತ್ಗೋಡ್ನಳ್ಳಿಲಿ ನಮ್ದು ಕಚೇರಿ ಇದೆ. ಕೆಂಪರಾಜ್ ಅವರ, ಈಗ ರಚನೆ ಹೇಗ್ ಮಾಡಿದ್ರಿ, ಗುಂಪುಗಳನ್ನ ಯಾವ ತರ ರಚನೆ ಮಾಡಿದ್ರಿ, ಹೇಗೆ ಜನರ ಮನ ಒಲಿಸಿದ್ರಿ? ಗುಂಪುಗಳನ್ನ GIZ-ನವರು ಊರಿಗೆ ಬಂದಾಗ ನಮ್ಮ ರೈತರು ಕರೆದು ಗುಂಪು ಕೂಡಿಸಿ ಈ ತರ ಇದೆ ನೋಡ್ರಪ್ಪ, ನಮ್ಗೆ ಒಂದು ಸಹಕಾರ ಇದೆ, ನಮ್ಮ ಸಂಸ್ಥೆಯಿಂದ ಅನುಕೂಲ ಮಾಡಿಕೊಡಕ್ ಬಂದಿದ್ದಾರೆ ಅಂತ ರೈತರು ಕರೆದು ಕೇಳಿದಾಗ ಬಂದು ಕೂತ್ಕೊಂಡಾಗ ನಾವೊಂದು ಸಂಘದಲ್ಲಿ 15-20 ಜನ ನಾವೊಂದು ಸದಸ್ಯಗಳು, ಅದರಲ್ಲಿ ನಾವು 20 ಜನ ಸದಸ್ಯಗಳು ಗುಂಪು ಅಂದ್ರೆ ವಾರ ಉಳಿತಾಯ ಹಣ ಮಾಡಿಕೊಂಡು ನಾವೇ ಒಂದು ಯಾಕೆ ನಾವು ಕಂಪ್ನಿಗೆ ಬೆಳೆಸ್ಕೋಬಾರದು ಅಂತ ಅನ್ಬಿಟ್ಟು ನಾವು ಊರಲ್ಲಿ ಕರೆದು ಕೇಳಿದಾಗೆಲ್ಲ ಒಪ್ಕೊಂಡ್ರು ರೈತರುಗಳು. ಅದೇ ರೀತಿ ಗುಂಪು ಮಾಡ್ಕೊಂಡಿದ್ದೀವಿ, ಆ ಗುಂಪಲ್ಲಿ ಹಣ ಬೆಳೆಸ್ಕೊಂಡಿದ್ದೀವಿ. ನಮ್ಗೇನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಆ ಗುಂಪಲ್ಲೂ ಹಣ ತಕ್ಕೊಬಹುದು, ಎಲ್ಲ ಗುಂಪುಗಳು ಸಹಕಾರ ಕೊಡ್ತಿದ್ದಾರೆ ಅದಕ್ಕೆ. ಅದೇ ರೀತಿ ಅಂದ್ರೆ ಪ್ರಾಥಮಿಕವಾಗಿ ನೀವು ಗುಂಪನ್ನು ರಚನೆ ಮಾಡಿದ್ರು, ಆಮೇಲೆ ಗುಂಪಿನಗಳಿಂದಲೇನೆ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಿದ್ರಿ, ಕಂಪನಿ ಹೆಂಗ್ ನೋಂದಣಿ ಮಾಡಿದ್ರಿ? ಕಂಪನಿನ ನಾವು ಇಲ್ಲಿ 9 ಜನ ಏನು ಡೈರೆಕ್ಟರ್ಗಳಿದೀವಿ ಅದೆಲ್ಲ ನಮ್ಮ ಸರ್ಟಿಫಿಕೇಟ್ ಅವರಿಗೆ ಕೊಟ್ಟು ಅಲ್ಲಿಂದ ಒಂದು ರಚನೆ ಮಾಡಕ್ಕೆ ಏನೇನು ದಾಖಲೆಗಳು ಬೇಕು ಆ ದಾಖಲೆಗಳು ಒದಗಿಸಿಕೊಟ್ಟಾಗ ರಚನೆಗೆ ಅನುಕೂಲ ಆಯ್ತು. ಆ ರೀತಿ ಒಬ್ಬರು ಮಹಿಳಾ ನಿರ್ದೇಶಕರಿದ್ದಾರೆ, ಅಂದ್ರೆ ಮಹಿಳೆಯರು ಒಬ್ರು ಇರಲೇಬೇಕು ಅಲ್ವೇ. ಈಗ ಕಂಪನೀಸ್ ಆಕ್ಟ್ ಅಲ್ಲೇನೆ ನಿಮ್ದು ರಿಜಿಸ್ಟರ್ ಆಗಿದೆ. ಈಗ ಕಂಪನಿ ಮತ್ತೆ ಅದರ ನಿರ್ವಹಣೆ ಇವೆಲ್ಲ ಹೊಸದು ಅಂತ ನಿಮ್ಗೇನ್ ಅನ್ಸಲ್ವಾ ಕೆಂಪರಾಜ್ ಅವ್ರೆ? ಕಷ್ಟ ಆಗತ್ತೆ ಅಂತ ಏನ್ ಅನ್ಸಲ್ವ? ಕಷ್ಟ ಏನ್ ಅನ್ಸಲ್ಲ, ಯಾಕೆ ನಮ್ಗೆ ಒಂದು ಸಮಸ್ಯೆ ಕಡೆ ಮಾಹಿತಿ ಕೊಡ್ತಾ ಇದಾರಲ್ಲ, ಅದರಿಂದ ನಮ್ಗೆ ಕಷ್ಟ ಅನಿಸ್ತಾ ಇಲ್ಲ. ಅಲ್ಲ, ಮಾಡೋ ಕೆಲಸ ಬದುಕು ಎಲ್ಲ ಬಿಟ್ಟು ಈ ಕಂಪನಿ ಕೆಲಸ ಮಾಡ್ಕೊಂಡ್ ಕೂತ್ಕೊಳ್ಳೋದು ಸಮಯ ದಂಡ ಆಗುತ್ತೆ ಅಂತ. ಜನಕ್ಕೆ ಉಪಕಾರ ಆಗ್ತಾ ಇದೆ, ನಮ್ಮ ರೈತರಿಗೆ ಸಹಕಾರ ಆಗ್ತಾ ಇದೆ ಅಂದ್ರೆ ಅದಕ್ಕಿಂತ ಇನ್ನೇನ್ ದೊಡ್ಡ ಸರ್, ನಮ್ ಕೆಲಸನೂ ಮಾಡ್ಕೋಬಹುದು, ಜೊತೆ ಕಂಪನಿನೂ ಬೆಳೆಸ್ಕೋಬಹುದು, ಆಮೇಲೆ ಎಲ್ಲ ಅನುಕೂಲ ಆಗ್ತದೆ ರೈತರಿಗೆ, ಅದು ಮುಖ್ಯ. ತಮ್ಗೆ ಅನ್ಸುತ್ತೆ ಸಂಘದ ಪರವಾಗಿ ನಮ್ಮ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ. ನಿರ್ದೇಶಕರದ ಏನ್ ಪಾತ್ರ ಅಂದ್ರೆ, ನಾವು ಈಗೇನು ಪ್ರತಿ ತಿಂಗಳ 5ನೇ ತಾರೀಕು ಒಂದು ಮೀಟಿಂಗ್ ಕೂರ್ತೀವಿ. ಏನು ಆಗುಹೋಗಗಳಿದಾವೆ ಅಂದ್ರೆ ಹಿಂದಿನ ತಿಂಗಳಿದು ಏನು ನಮ್ದು ಅಂದ್ರೆ ವ್ಯವಹಾರದ ಏನಿದೆ ಅದರದ್ದು ಒಂದು ಫಸ್ಟ್ ಪಾರ್ಟ್ ನಾವು ಚರ್ಚೆ ಮಾಡ್ತೀವಿ. ಸೆಕೆಂಡ್ ಪಾರ್ಟ್ ಅಂದ್ರೆ ಈಗ ಮುಂದಿನ ಆಗುಹೋಗಗಳೇ. ಉದಾಹರಣೆಗೆ ಹೋದ್ಸತಿ ನಾವು 12 ಲೋಡ್ ಕೋಳಿ ಗೊಬ್ಬರ ತರಿಸಿದ್ವಿ. ಆ ತರ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ 5ನೇ ತಾರೀಕು ನಾವು ಚರ್ಚೆ ಮಾಡಿ ಮುಂದಿನ ಆಗುಹೋಗಗಳೇನು, ಬಿತ್ತನೆ ಬೀಜ ಆಗ್ಬೋದು, ಕೀಟನಾಶಕಗಳಾಗ್ಬೋದು, ಆಮೇಲೆ ರೈತರ ಪರಿಕರಗಳು. ಜಿಎಸ್ ಅವರು ಒಂದು ಆಲೂಗಡ್ಡೆ ಅಂದ್ರೆ ಪ್ಲಾಂಟಿಂಗ್ ಮಿಷಿನ್ ಅದನ್ನು ಕೊಟ್ಟಿದ್ದಾರೆ. ಯಾರಾಗ ಬೇಕಾ ಯಾ ತರ ಅದನ್ನ ಮೇಂಟೆನೆನ್ಸ್ ಮಾಡಬೇಕು. ತಿಂಗಳಲ್ಲಿ ಒಂದೇ ದಿವಸ ನಾವು ಟೈಮ್ ಕೊಡೋದು ಒಂದು 2-3 ಅವರ್. ಅದೇನಾಗುತ್ತೆ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಇದೀವಿ ನಾವು. ಎಷ್ಟು ವಹಿವಾಟು ಮಾಡಿದಿರಿ ಇವಾಗ? ನಮ್ದು ಕೋಳಿ ಗೊಬ್ಬರದಲ್ಲಿ 12 ಲಕ್ಷ ಆಗಿದೆ. ಸರಿ, ಎಲ್ಲಾ ಸೇರಿಸಿ ಎಲ್ಲಾ ಸೇರಿ ಒಂದು 45-45 ಲಕ್ಷ ವಹಿವಾಟು ಅಂದ್ರೆ ಟರ್ನ್ ಓವರ್ ಆಗಿದೆ ನಮ್ದು ಪ್ರಾರಂಭಿಕ ಹಂತ. ಒಂದು ವರ್ಷ ಆಯ್ತು ಅಂದ್ರೆ ಎತ್ತಗೌಡನಹಳ್ಳಿಯಲ್ಲಿ ಅಂಗಡಿ ತೆಗೆದಿದ್ದೀರಾ? ಹೌದು. ಕೆಂಪರಾಜ್ ಅವರೇ ತೆಗೆದಿದ್ದೀರಿ? ಯಾರು ಅಂಗಡಿ ಯಾರು ನೋಡ್ಕೋತಾರೆ? ಅಂಗಡಿ ಜಿ ಜೆಡ್ ನಮ್ಮ ನಾಗರಾಜ್ ಅನ್ಬಿಟ್ಟಿದ್ದಾರೆ. ನಿಮ್ ಕಂಪನಿ ಸಿಇಒ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೋಬೇಕು, ಮಾಡ್ಕೊಂಡಿದ್ದೀರಾ? ಸರಿ, ಮುಖ್ಯ ಕಾರ್ಯನಿರ್ವಾಹಕ ತಗೊಂಡ್ಬೇಕು. ಟೆಂಪ್ರವರಿ ನಮ್ಮ ಕಡೆಯಿಂದ ನಮ್ಮ ಒಬ್ಬರನ್ನ ನೇಮಕ ಮಾಡ್ಕೊಂಡು ಆಡಿಟ್ಗೆಲ್ಲ ಅನುಕೂಲ ಅಲ್ಲ ಅನ್ಬಿಟ್ಟು ಟೆಂಪ್ರವರಿ ಮಾಡ್ಕೊಂಡಿವಿ. ಸದ್ಯಕ್ಕೆ ಕಂಪನಿ ಅಂದ್ರೆ ಸುಮಾರು ಎಲ್ಲ ಕಣ್ರಿ. ಆಮೇಲೆ ನೀವು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತೀರಿ, ಲಾಭ ಮಾಡ್ತೀರಿ, ಆಮೇಲೆ ಅದನ್ನ ಷೇರುದಾರರಿಗೆ ಕೊಡಬೇಕು. ದೊಡ್ಡ ಕಂಪನಿ ಬೆಳೆದಂಗೆ ಆಮೇಲೆ ನಾವು ಅಪಾಯಿಂಟ್ ಮಾಡ್ಕೊತೀವಿ. ಮಾಡ್ತೀರಾ? ಅಂದ್ರೆ ಈಗ ರೈತರುಗಳು ಕಂಪನಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನಿಮ್ ಭಾವನೆ? ಅಲ್ಲ, ಒಳ್ಳೇದು ಮಾಡ್ಕೊಂಡ್ರೆ. ಯಾಕೆ? ಏನಕ್ಕೆ ಸೌಲಭ್ಯಗಳು ಈಗ ಅವ್ರಿಗೆ ಎಲ್ಲಿ ಯಾರನ್ನ ಹುಡುಕೊಂಡು ಹೋಗೋದಕ್ಕಿಂತ ಕಂಪನಿ ಮುಖಾಂತರ ಬೇಗ ದೊರಕ್ತಾವಲ್ಲ ಎಲ್ಲ ಸೌಲಭ್ಯಗಳಿಗೆ. ಈಗ ಔಷಧಿ ಆಗ್ಬೋದು, ಗೊಬ್ಬರ ಆಗ್ಬೋದು, ಆಲೂಗಡ್ಡೆ ಆಗ್ಬೋದು, ಬೇಗ ದೊರಕ್ತಾವಲ್ಲ. ನಿಮ್ಗೇನ್ ಅನ್ಸುತ್ತೆ ಸರ್? ನಮ್ಗೆ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈಗ ಕಂಪನಿ ಮಾಡೋದು ಒಳ್ಳೇದು ಅಂತೀರಾ? ಇಲ್ಲ, ಕಂಪನಿ ಮಾಡೋದು ಒಳ್ಳೇದು. ಏನಕ್ಕೆ ಒಳ್ಳೇದು ಅಂದ್ರೆ ನಮಗ್ ಬೇಕಾದ್ರೆ ಈಗ ಯಾವ್ದೋ ಒಂದು ಆಲೂಗಡ್ಡೆಗೆ ಒಂದು ರೋಗ ಬಂತು, ಇದೇ ಔಷಧಿ ಬೇಕಂತನ್ಬಿಟ್ಟು ನಾವು ತರ್ಸ್ಕೊಬಹುದು. ಬೇರೆ ಕಡೆ ನಾವು ಇದ್ ಮಾಡಿದ್ರೆ ನಾವು ಕೇಳಿದ ಔಷಧಿ ನಮಗ್ ಸಿಗದೇ ಇರ್ಬೋದು. ರೈತರಾಗಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ತದೆ. ಇದೇ ಔಷಧಿ ಹೊಡೆದ್ರೆ ಹೋಗುತ್ತೆ ಅಂತ ಒಂದು ಗೊತ್ತಿರ್ತದೆ, ಅದನ್ನ ತರ್ಸ್ಕೊಬಹುದು. ಮತ್ತೆ ಅನಗತ್ಯ ಖರ್ಚುಗಳು ಕಮ್ಮಿ ಆಯ್ತದೆ. ನಾವಿರೋ ಹಳ್ಳಿಯಿಂದ ಪೇಟೆಗೆ ಹೋಗಿ ತರೋ ಹೊತ್ತಿಗೆ ನಮ್ಗೆ ಆ ವೆಚ್ಚನೂ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಈಗ ಗೊಬ್ಬರನು ಅಷ್ಟೇ, ಬಿತ್ತನೆ ಬೀಜ, ಆಲೂಗಡ್ಡೆನು. ಈಗ ನಾವು ಮೊದ್ಲಿನ ಏನ್ ಮಾಡ್ತಿದ್ವಿ ಅಂದ್ರೆ ಹಾಸನಕ್ಕೆ ಬಂದು ಇಲ್ಲಿಂದ ಒಂದ್ ದಿವಸ ಎಲ್ಲ ಕೆಲಸ ಎಲ್ಲ ಹೋಗಿರೋದು, ಮತ್ತೆ ಸಂಜೆ ನಾವೇ ಹೇರ್ಕೊಂಡು ಹೋಗ್ಬೇಕಾಗಿತ್ತು. ಆ ಸಾಗಾಣಿಕೆ ವೆಚ್ಚನೂ ಕಮ್ಮಿ ಆಯ್ತು ನಮ್ಗೆ. ಹಂಗಾಗಿ ಒಂದು ಸಂಘಟನೆ ಅಂತ ಒಂದ್ ಮಾಡಿ ಒಂದು ಕಂಪನಿ ಅಂತ ಮಾಡಿದಾಗ ನಮ್ಗೆ ನಮಗ್ ಬೇಕಾದ ಮಾಹಿತಿ ಕೊಡಕ್ಕೂ ಮಾಹಿತಿದಾರರು ಇದ್ದಾರೆ. ಜಿಎಸ್ಸಿ ಈಗ ಒಂದು ಒಳ್ಳೆ ಕೆಲಸ ತಾವು ಮಾಡ್ಕೊಂಡಿರೋದು, ಗುಂಪಾಗಿದ್ದೀರಿ, ಆಲೂಗಡ್ಡೆ ಬೇಸಾಯಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ತಾವು ತಗತಾ ಇದ್ದೀರಿ, ಒಪ್ಕೊಳ್ಳೋಣ. ಒಂದ್ಸರಿ ಗೆಂಡೆ ಬಂದ ಮೇಲೆ ಅದನ್ನ ಮಾರೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಕಂಪನಿ ಬೆಳೆದ ಮಾಡ್ಕೋಬೇಕು ಅಂತ ಆಲ್ರೆಡಿ ಚಿಂತನೆ ಮಾಡಿದೀವಿ. ಹೊರ ರಾಜ್ಯದ ಟ್ರೇಡರ್ಸ್ ಗಳು ಆಗ್ಲೇ ಈ ಮೆಕ್ಕೆಜೋಳಕ್ಕೆ ಹೋದ್ಸತಿ ಬಂದಿದ್ರು ಈ ಬೇಸಿಗೆಯಲ್ಲಿ. ಬೇಸಿಗೆಯಲ್ಲಿ ಬಂದಾಗ ಏನಾಯ್ತು, ಈ ಕೊರೋನಾ ಎಫೆಕ್ಟ್ ಇಂದ ನಮ್ಗೆ ಸ್ವಲ್ಪ ನಮ್ಮ ವಹಿವಾಟುಗಳನ್ನ ಮುಂದುವರ್ಸಕ್ಕೆ ಸ್ವಲ್ಪ ಅಡಚಣೆ ಆಗಿದೆ. ಆಯ್ತು. ಈಗ ಆಲೂಗಡ್ಡೆದ್ನು ಅಷ್ಟೇ, ಈಗ ಈ ತಮಿಳ್ನಾಡವರು ಒಂದು ಅಂದ್ರೆ ಟೈಅಪ್ ತರ ಮಾಡಿ ಮಾಡೋಣ ಅಂತ ಅನ್ಬಿಟ್ಟು ಅವರು ಬಂದಿದ್ರು. ಈಗ ಏನಾಗಿದೆ ಅಂದ್ರೆ ಅವರು ಬರಂಗಿಲ್ಲ, ನಾವು ಹೋಗಂಗಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ಈ ಕೊರೋನಾ ಸ್ವಲ್ಪ ಈ ಸಂದರ್ಭಕ್ಕೇನೆ ನಿಮ್ಮ ಕಂಪನಿ ಕೆಲಸ ಮಾಡಬೇಕು, ಯಾಕೆಂದ್ರೆ ಸಂಕಷ್ಟದ ದಿನಗಳಲ್ಲೇನೆ ಕಂಪನಿ ಅಲ್ಲ ರೈತರ ನೆರವಿಗೆ ಬರಬೇಕು ಅಂತ. ಆಯ್ತು, ಈಗ ನೀವೇನಂತೀರಿ ಕೆಂಪರಾಜ್ ಅವರೇ? ಅಲ್ಲ, ನಿಜ, ನಿಮ್ ಪ್ರಕಾರ ಈ ಸಂದರ್ಭದಲ್ಲಿ ನಾವು ಆಲ್ರೆಡಿ ನಿಂತ್ಕೊಂಡು ಜನಗಳಿಗೆ ಮುಂದುವರೆದು ಸಹಾಯ ಮಾಡಬೇಕು ಕಂಪನಿ ಕಡೆಯಿಂದ ಅಲ್ವೇ. ಅಂದ್ರೆ ಒಂದು ಸಂಘಟನೆ, ಎರಡನೇದು ನೀವು ಬೇರೆ ರೈತರ ಅಭಿವೃದ್ಧಿಗೆ ಕೆಲಸ ಮಾಡೋದು. ಈಗ ಮೊದಲನೇದು ತಾಂತ್ರಿಕವಾಗಿ ಬಹಳಷ್ಟು ಉನ್ನತಿಯನ್ನ ಆಲೂಗಡ್ಡೆ ಬೇಸಾಯದಲ್ಲಿ ಬಹುಶಃ ನೀವಿಬ್ರು ಸಾಧಿಸಿರ್ಬೋದು. ಈಗ ನೀವು ನಿಮ್ ತಾತನ ಕಾಲದಲ್ಲಿ ಆಲೂಗಡ್ಡೆ ಬೆಳೆಯೋದು ನೋಡ್ತಾ ಇದ್ರೆ ನೀವು ನಿಮ್ ತಂದೆ ಕಾಲದ ನೋಡಿರ್ಬೋದು. ಈಗ ಅವತ್ತಿಗೂ ಇವತ್ತಿಗೂ ಬೇಸಾಯ ವಿಧಾನದಲ್ಲಿ ಏನು ಬದಲಾವಣೆಗಳನ್ನು ಮಾಡಿಕೊಂಡಿದ್ದೀರಿ? ಕೆಂಪರಾಜ್ ಅವರೇ ತಾವು ಆರಂಭ ಮಾಡಿ. ತಂದೆ ಕಾಲದಲ್ಲಿ ಎಲ್ಲ ಆಳು ಮತ್ತು ಹಸುಗಳು ಅದರಿಂದ ಮಾಡಬೇಕಿತ್ತು. ಈಗ ನಮ್ಮ ಕಾಲದ ಏನಪ್ಪಾ ಅಂದ್ರೆ ಮಿಷಿನರಿ ಬಂದಿದೆ ಎಲ್ಲ, ಮತ್ತು ನಮ್ ಟ್ರ್ಯಾಕ್ಟರ್ಲೆ ಬಿತ್ತನೆ ಶುರು ಮಾಡಬಹುದು ಹಾಕ್ಬೋದು, ಮತ್ತು ಆಳು ಕಡಿಮೆ ಖರ್ಚಲ್ಲಿ ಆಲೂಗಡ್ಡೆ ಕೆಲಸ ಸರಾಗವಾಗಿ ಆಗ್ತದೆ. ಮತ್ತು ಒಂದ್ ಎರಡರಿಂದ ಮೂರ್ ಜನ ಆದ್ರೆ ಟ್ರ್ಯಾಕ್ಟರ್ಲೆ ಒಂದ್ ಎಕರೆ ಮೂರ್ ಗಂಟೆ ಹಾಕಿ ಮುಗಿಸ್ಬೋದು ಗೊಬ್ಬರ ಮತ್ತು ಆಲೂಗಡ್ಡೆ. ನಾನು ಆಲ್ರೆಡಿ ಹೊಸಲ ಮಿಷನ್ ಅಲ್ಲಿ ಎಲ್ಲ ಬಿತ್ತನೆ ಮಾಡಿದ್ವಲ್ಲ, ಅನುಭವದ ಪ್ರಕಾರ ಹೇಳ್ತಾ ಇದೀವಲ್ಲ, ಆಳಿಲ್ದೇನೆ ಮಿಷನರಿಲ್ಲೇ ತುಂಬಾ ಕಡಿಮೆ ಇದ್ರೆ ಮಾಡಬಹುದು, ಖರ್ಚಲ್ಲಿ ಮಾಡಬಹುದು. ನೀವು ಏನ್ ಬದಲಾವಣೆ ಮಾಡ್ಕೊಂಡಿದ್ದೀರಿ ಸರ್? ಬದಲಾವಣೆ ಅಂದ್ರೆ ನಮ್ ತಾತವ್ರ ಹಾಕ್ಬೇಕಾದ್ರೆ ಏನ್ ಮಾಡೋರು, ಒಂದ್ಸತಿ ಕಟ್ ಮಾಡಿ ಹಾಕಿ ಎತ್ತಲ್ಲಿ ಅರೆ ಹೊಡೆದು ಹಾಕಿ ಮತ್ತೆ ಅರೆ ಮುಗ್ಚಿ ಮತ್ತೆ ಮರ ಹೊಡೆಯವರು. ಮರ ಹೊಡೆದು 20 ದಿವಸದ್ಮೇಲೆ ಮತ್ತೆ ಹರಗವರು, ಹರಗಿ ಅದೆಲ್ಲ ಕೆರೆದು ಅಳ ಅಂದ್ರೆ ಕಳೆಯಲ್ಲನ್ನು ತೆಗೆದಾದ್ಮೇಲೆ ಮತ್ತೆ ಕುಂಟೆ ಹೊಡ್ಸೋರು, ಮತ್ತೊಂದ್ಸತಿ ಕಾಲಿ ನೇಗಿಲು ಓಡಿಸೋರು, ಮತ್ತೊಂದ್ಸತಿ ನೇಗಿಲು ಓಡಿಸೋರು. ಈ ಟೋಟಲ್ ಪ್ರೊಸೆಸಿಂಗ್ ಹೆಚ್ಚು ಕಡಿಮೆ ಒಂದಂದ್ರೆ 40-45 ದಿವಸ ಕಂಟಿನ್ಯೂಸ್ ನಾವು ಅದರೊಳಗೆ ಇರಬೇಕಿತ್ತು. ಇವಾಗ ಈಗ ನನ್ನ ಅನುಭವನ ಹೇಳ್ತಾ ಇದ್ದೀನಿ, ನಾನು 3 ವರ್ಷದಿಂದ ಬೇಸಾಯ ಮಾಡ್ತಾ ಇದ್ದೀನಿ ಅಂದ್ರೆ ತಾಂತ್ರಿಕವಾಗಿ ಮಿಷಿನರಿ ಇದರಲ್ಲಿ. ಈ 3 ವರ್ಷದಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಆಲೂಗಡ್ಡೆ ಒಂದ್ಸತಿ ಹ್ಯಾಕ್ ಬಂದ್ರೆ ಇನ್ ನಮ್ದು ಏನಿದ್ರು 20 ದಿವಸ ಕಳೆದ್ಮೇಲೆ ನಾವು ಅಂದ್ರೆ ಒಂದು ಕಳೆನಾಶಕ ಹುಟ್ಟಿರೋ ಕಳೆನ ಹೋಗ್ಲಿಕ್ಕೆ ಒಂದು ಕಳೆನಾಶಕ ಹೊಡಿತೀವಿ ಅಷ್ಟೇ. ಇನ್ ಮತ್ತೆ ಅದರೊಳಗೆ ಎತ್ತನ್ನ ನಾವು ಇಳಿಸೋದಿಲ್ಲ. ಕಟಾವ್ ಮಾಡಬೇಕಾದ್ರೆ ಹಾರ್ವೆಸ್ಟ್ ಮಾಡಬೇಕಾದ್ರೆ ಮಾತ್ರ ಅದರೊಳಗೆ ಹೋಗೋದು ಹೊರತು ಇನ್ ಹೋಗೋದೇ ಇಲ್ಲ. ನಮ್ ಗೊಬ್ಬರ ಗಿಬ್ಬರ ಹಾಕಕ್ಕೆ ಗೊಬ್ಬರ ನಾವು ಫಸ್ಟ್ ಸ್ಟಾರ್ಟಿಂಗ್ ಹಾಕ್ಬಿಡ್ತೀವಿ. ನಾವು ಒಂದ್ ಎಕರೆಗೆ 3 ಚೀಲ ಪೊಟ್ಯಾಶ್ ಡಿ ಎ ಪಿ ಏನ್ ಅದು ಒಂದ್ ಬೆಳೆಗೆ ಏನ್ ಬೇಕು ಅದನ್ನ ಫಸ್ಟ್ ಸ್ಟಾರ್ಟಿಂಗ್ ಹಾಕ್ತಿವಿ. ಇನ್ ಆಫ್ ಸ್ಪ್ರೇಗಳನ್ನ ನಾವಂದ್ರೆ ಎಲೆಗಳಿಗೆ ಸಿಂಪರಣೆ ಮಾಡ್ತೀವಿ ನಾವು. ಅಂದ್ರೆ ಬೀಜ ಹಾಕಿ ಬಂದ್ಮೇಲೆ ಕಟಾವ್ ಮಾಡಕ್ ಹೋಗ್ಬೋದು ಅಂತ ನಿಮ್ ಲೆಕ್ಕ? ಅಲ್ಲ, ಅದು ಅಂದ್ರೆ ಮೇಂಟೆನೆನ್ಸ್ ಅಂದ್ರೆ ಈಗ ಔಷಧಿ ಹೊಡೆಯೋದು ಅದೊಂದು ಕಾಮನ್ ರೂಟೀನ್ ಇದೆ. ಅದು ಅಂದ್ರೆ ಒಂದು ತಾಂತ್ರಿಕವಾಗಿ ಯಾಂತ್ರೀಕರಣವನ್ನ ತಾವು ಅಳವಡಿಸ್ಕೊಂಡಿದ್ದೀರಿ. ಹೌದು ಅಲ್ವೇ? ಹೌದು, ಅದು ಮೊದಲನೇದು. ಎರಡನೇದು ಬೇಸಾಯದ ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನಗಳು ನಡೆದಿದಾವ ಅಥವಾ ಅಷ್ಟೇ ಖರ್ಚಾಯ್ತಾ ಅದು ಇನ್ನು ಜಾಸ್ತಿ ಆಗ್ತಾ ಇದೆಯೋ? ಹೇಗೆ ಇಲ್ಲ, ಕಡಿಮೆ ಆಗ್ತಾ ಇದೆ. ಇದು ಈಗ ಮಿಷಿನರಿಲಿ ಆಳು ತುಂಬಾ ಕಡಿಮೆ ಆಗ್ತಾ ಇದೆ ಅಂದ್ರೆ ನಮ್ದೇ ಸ್ವಂತ ಟ್ರ್ಯಾಕ್ಟರ್ ಇರೋದ್ರಿಂದ ನಮ್ಗೆ ಅದು ಖರ್ಚು ಕಡಿಮೆ ಕಾಣ್ತಾ ಇದೆ. ಮತ್ತೆ ಈಗ ಬೆಳೆ ಬೆಳೆಯುವಾಗ ಬಹಳಷ್ಟು ಸಾರಿ ಔಷಧಿಗಳನ್ನ ತುಂಬಾ ವಿಪರೀತ ಸಿಂಪರಣೆ ಮಾಡ್ತಾರೆ. ಶ್ರಮ ಇದೆ, ಬೆಳೆ ಬೆಳೆಯೋದ್ರಲ್ಲಿ ಔಷಧಿ ಇದೆ, ಸಿಂಪರಣೆ ಮಾಡಕ್ಕೆ ಹಂಗಾಮಾರಿ ರೋಗ ಇದಲ್ಲ. ಅದನ್ನೇ ಈಗ ನೀವು ನಿಯಮಿತವಾಗಿ ವಿಚಾರ ತಿಳ್ಕೊಂಡು ಏನ್ ಬೇಕು ಅದನ್ನೇ ಸಿಂಪರಣೆ ಮಾಡೋದು, ಹೆಚ್ಚು ಔಷಧಿಗಳನ್ನ ಸಿಂಪರಣೆ ಮಾಡದಲೇ ಇರೋದು, ಅದರಿಂದ ಏನಾದ್ರೂ ದುಡ್ಡು ಉಳಿಸ್ತಾ ಇದ್ದೀರಾ? ಹೇಗೆ? ನಾವು ಅನ್ಕೊಂಡಂಗೆ ನಾವು ಏನ್ ಬೇಕು ಅಷ್ಟಲ್ಲೇ ಮಾಡ್ತಾ ಇದೀವಿ, ಅದರಿಂದ ದುಡ್ಡು ಉಳಿತಾಯ ಆಗ್ತಾ ಇದೆ. ಸುಮ್ನೆ ವಿಪರೀತ ಅದು ಈ ಅಂಗಡಿಗಳೆಲ್ಲ ಅದು ಇದು ಹೇಳಿ ನಾವು ತಂದು ಆ ತರದಲ್ಲೇನು ಹೆಚ್ಚಿನ ರೀತಿ ಮಾಡ್ತೇವೆ, ನಮ್ಮ ಅನುಭವದಲ್ಲಿ ಮಾಡ್ತಾ ಇದೀವಿ, ಅದು ದುಡ್ಡು ಉಳಿತಾಯ ಆಗ್ತಾ ಇದೆ. ನಿಮ್ದೇ ಅಂಗಡಿ ಇದೆ, ನೀವೇ ಔಷಧ ತರಿಸ್ತೀರಿ, ನೀವೇ ಗೊಬ್ಬರ ತರಿಸ್ತೀರಿ ಅಲ್ವಾ? ಅಷ್ಟೇ, ನಾವೇನು ಅನುಭವ ಇರೋದ್ರಿಂದ ಇದ್ರ ಮಾಡ್ತಾ ಇದೀವಿ. ಹೇಳಿ ಹೇಮಂತ್ ಅವ್ರೆ, ನಿಮ್ಗೇನ್ ಅನ್ಸುತ್ತೆ ಸರ್? ನಮ್ಗೆ ಅಂದ್ರೆ ಈಗ ಮೊದ್ಲು ಏನಾಗಿತ್ತು ಅಂದ್ರೆ ಆಲೂಗಡ್ಡೆಗೆ ಔಷಧಿ ಕೊಡಿ ಅಂತ ಹೇಳಿದ್ರೆ ಯಾವ್ದಾಗ ಕೊಡೋರು ನಾವು ತಂದು ಹೊಡಿತಿದ್ವಿ, ಅದು ಒಂದು ಸಾಮಾನ್ಯ ಪದ್ಧತಿ ಆಗಿತ್ತು. ಇವಾಗ ಏನಾಗಿದೆ ಅಂದ್ರೆ ನಮ್ಗೆ ಈಗ ಜಿ ಐ ಸಿ ಅವ್ರ ಕಡೆಯಿಂದ 6 ತಿಂಗಳಿಗೆ ಒಂದ್ಸತಿ ನಾಗನಗೌಡರು ಅಂತನ್ಬಿಟ್ಟು ಒಬ್ರು ವಿಜ್ಞಾನಿಗಳು ಬಂದು ಆಲೂಗಡ್ಡೆಗೆ ಏನ್ ಬೇಕು ಏನ್ ಬೇಡ ಪ್ರತಿ ರೈತರಿಗೂ ಮಾರ್ಗದರ್ಶನ ನೀಡ್ತಾರೆ. ಅವ್ರು ಹೇಳ್ತಾರೆ ನಮ್ದು ಈಗ ಮೊದ್ಲು ಯಾವ್ದಾದ್ನು ಹೊಡಿವೋ, ಇವಾಗ ಬರೀ M45 ಮಾತ್ರ ಹೊಡಿತೀವಿ, ರೋಗ ಬಂದ್ರೆ ಮಾತ್ರ ಬೇರೆದ್ಕ ಹೋಯ್ತೀವಿ, M45 ಮಾತ್ರ ಹೊಡಿತೀವಿ. ಅದರ ಜೊತೆಗೆ ಪೋಷಕಾಂಶ ಅದು ಇದು ಬೇಕಂದ್ರೆ ಮೊದ್ಲೆಲ್ಲ ಬಾಟ್ಲಲ್ಲಿ ಕೊಟ್ಬಿಡೋರು, ಇದರಲ್ಲೇ ಐತೆ ಜಿಂಕ್ ಬೋರಾನ್ ಮೆಗ್ನೀಷಿಯಂ ಅಂತ ಅನ್ಬಿಟ್ಟು. ಈಗ ನಮ್ಗೆ ಯಾವ್ದು ಕೊರತೆ ಐತೆ ಅಂತ ನಮ್ಗೆ ಗೊತ್ತಾಗುತ್ತೆ, ನಮ್ಮ ಅಂಗಡಿಲೇ ಸಿಗುತ್ತೆ, ನಮ್ ಕೈಗಟ್ಟಕ ಬೆಲೆಲ್ಲೇ ಸಿಗ್ತದೆ, ನಾವೇ ತಂದ್ಬಿಟ್ಟು ನಾವೇ ಸಿಂಪರಣೆ ಮಾಡ್ಕೊಂತೀವಿ. ಅಂದ್ರೆ ಏನ್ ಅಗತ್ಯ ಇದೆ ಆ ಕೆಲಸ ಮಾತ್ರ ಮಾಡ್ತೀರಿ. ಹೌದು ಹೌದು, ಅನಗತ್ಯವಾಗಿ ದುಡ್ಡನ್ನ ಖರ್ಚು ಮಾಡಲ್ಲ, ಹೀಗಾಗಿ ತಮ್ಗೆ ವ್ಯವಸಾಯದ ಖರ್ಚು ಕೂಡ ಕಡಿಮೆ ಆಗ್ತದೆ. ಹೌದು, ಕಮ್ಮಿ ಆಗಿದೆ ಅಲ್ವಾ? ಹೌದು, ಅಂದ್ರೆ ಏನೇನೋ ಹೊಡೆಯೋ ಬದಲು ಅಗತ್ಯ ಹೊಡಿತೀರಾ. ಇದು ತಿಳ್ಕೊಂಡು ಅಂದ್ರಲ್ಲ, ಹೆಂಗ್ ತಿಳ್ಕೊತೀರಿ? ಈ ಬೆಳೆಗೆ ಈಗ ಏನು ಹೊಡಿಬೇಕು ಅಲ್ರಪ್ಪ, ಈಗ ಜಮೀನ್ಗೆ ಹೋಗ್ತೀರಾ, ಅಲ್ಲಿ ಬೆಳೆನಲ್ಲಿ ಏನೋ ರೋಗ ಕಾಣುತ್ತೆ, ಅದು ಇಂಥದೇ ರೋಗ ಅಂತ ನಿಮ್ಗೆ ಗುರುತಿಸಕ್ ಬರುತ್ತಾ? ಪ್ರತಿಯೊಂದನ್ನು ಒಂದು ಎಲ್ಇಡಿ ಸ್ಕ್ರೀನ್ ಹಾಕ್ಬಿಟ್ಟು ಈಗ ಅಂದ್ರೆ ವಿಜ್ಞಾನಿಗಳು ಬರ್ತಾರೆ ಅಂತಂದ್ರಲ್ಲ, ಅವ್ರು ಬಂದ್ಬಿಟ್ಟು ಒಂದ್ ಗಿಡದ್ನ ಒಂದ್ ಎಲೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಜಿಎಸಿ ಅವರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ವರ್ಷದ ನಮ್ಮ ಬೆಳೆ ಪರಿಸ್ಥಿತಿ ಏನೈತೆ, ಅದ್ರಲ್ಲಿ ಏನು ನ್ಯೂನತೆಗಳೈತೆ ಅಂತ ಅಂದ್ಬಿಟ್ಟು ಅವರು ಅಪ್ಲೋಡ್ ಮಾಡ್ಕೊಂಡಿರ್ತಾರೆ. ನಾಗನಗೋಟು ಅಂತ ಹೇಳಿದ್ನಲ್ಲ, ಅವ್ರು ಬರ್ತಾರೆ ಬಂದು ಈ ತರ ಬಂದ್ರೆ ಇದು ಬೋರಾನ್ ಕೊರತೆ ಇದೆ, ಮೆಗ್ನೀಷಿಯಂ ಕೊರತೆ ಇದೆ, ಇದು ಬ್ಲೈಟ್ ಅಂತ ಅಂದ್ಬಿಟ್ಟು ನಮ್ಗೆ ಅದನ್ನ ಚಿತ್ರದಲ್ಲಿ ತೋರಿಸಿದಾಗ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಜ್ಞಾನನೂ ಕೂಡ ಜಾಸ್ತಿ ಆಗ್ತಿದೆ ಕಂಪನಿ ಮಾಡ್ಕೊಂಡ್ಮೇಲೆ. ಹೌದೌದು ಅಲ್ವೇ, ಬೇರೆಯವ್ರಿಗೆ ಹೇಳ್ಕೊಡೋ ಮಟ್ಟದಲ್ಲಿ ಈಗ ಇದೀರಿ ನೀವು, ಹಿಂಗ್ ಗೆಂಡೆ ಬೆಳಿಬೇಕು ಅಂತ ಅಲ್ವೇನ್ರಿ ಕೆಂಪರಾಜ್ ಅವ್ರ. ಈಗ ನೀವು ಕೆಂಪರಾಜ್ ಅವ್ರ ಎಷ್ಟೆಕರೆ ಬೆಳೆಯೋದು ಆಲೂಗಡ್ಡೆ? ಒಂದು ಮೂರುವರೆ ಎಕರೆ ಮಾಡ್ತೀವಿ. ನೀವು ಹೇಮಂತ ಅವ್ರ? ನಾವು ಈಗ ಎರಡೂವರೆ ಎಕರೆ ಮಾಡಿದ್ವಿ, ಹೋದ ವರ್ಷ ನಾಲ್ಕು ಎಕರೆ ಮಾಡಿದ್ವಿ, ಈ ವರ್ಷ ಎರಡೂವರೆ ಎಕರೆ ಮಾಡಿದ್ವಿ. ಈಗ ಒಂದು ನೀವು ನಿರ್ದೇಶಕರು ಕಂಪನಿ ಮಾಡಿದಿರಿ, ಒಳ್ಳೆ ರೀತಿಯಲ್ಲಿ ನೀವು ಆಲೂಗಡ್ಡೆ ಬೆಳೀತಾ ಇದ್ದೀರಿ, ಸಂತೋಷ. ನಿಮ್ ತರಹನೇ ಈಗ ನಿಮ್ ಕಂಪನಿಗೆ ಷೇರ್ದಾರರಾಗಿದಾರಲ್ಲ 300 ಚಿಲ್ಲರೆ ಜನ, ಅವರ ಬೆಳೆನೂ ಕೂಡ ಚೆನ್ನಾಗಿರೋ ರೀತಿಯಲ್ಲಿ ನೋಡ್ಕೊತಾ ಇದ್ದೀರಾ ಕಂಪನಿ ಮೂಲಕ? ಅದು ಏನ್ ಮಾಡಿದಾರೆ ಅಂದ್ರೆ ಪ್ರತಿ ಸಂಘಕ್ಕೂ ಒಬ್ಬರು ರೈತ ಮಿತ್ರ ಅಂತ ಮಾಡಿದ್ವಿ ನಾವು. ರೈತ ಮಿತ್ರನ ಕೆಲಸ ಏನಂದ್ರೆ ಮಾಹಿತಿಗಳನ್ನ ರೈತರಿಗೆ ಸರಬರಾಜು ಮಾಡೋದು. ಪ್ರತಿ ಸಂಘಕ್ಕೂ 13 ಸಂಘ ಇದೆ, 13 ರೈತ ಮಿತ್ರರು ಇದ್ದಾರೆ ನಮ್ಮಲ್ಲಿ, ಅಂದ್ರೆ ನಮ್ಮ ಸಂಸ್ಥೆ ಒಳಗೆ. ಆ ಹಳ್ಳಿಗೆ ಅವನೇ ರೈತ ಮಿತ್ರ ಇರ್ತಾನೆ, ಅವನು ತರಬೇತಿಗಳಿಗೆ ಬರ್ತಾ ಇರ್ತಾನೆ. ಒಂದು ಎರಡು ತಿಂಗಳಿಗೋ ಒಂದ್ ತಿಂಗಳಿಗೋ ಒಂದ್ಸತಿ ತರಬೇತಿಗಳು ನಡೀತವೆ. ತರಬೇತಿ ಮುಖಾಂತರ ಅವನ್ ತಿಳ್ಕೊಂಡಿದ್ದನ್ನ ರೈತರಿಗೆ ಅವನ್ ಮನದಟ್ಟು ಮಾಡ್ತಾನೆ, ಈ ತರ ಇದೆ, ಈ ತರ ಇದೆ, ನಿಮ್ ಬೆಳೆನ ಈ ತರ ಮಾಡ್ಕೊಳ್ಳಿ ಅಂದ್ರೆ ಔಷಧಿ ಸಿಂಪರಣೆ ಮಾಡಿ ಬೇಡ ಅಂತ ಅವನ್ ಹೇಳ್ತಾ ಹೋಯ್ತು. ಅಂದ್ರೆ ರೈತ ಮಿತ್ರನ ಕೆಲಸ ಅದು, ಅವ್ನ್ ಮಾಡ್ತಾ ಹೋಯ್ತೀನಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ರು ಚೆನ್ನಾಗಿದ್ರಷ್ಟೇ ನಿಮ್ ಕಂಪನಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಹೌದೌದು ಅಲ್ವೇ, ನೀವು ಡೈರೆಕ್ಟರ್ಗಳಷ್ಟೇ ಚೆನ್ನಾಗಿದ್ಬಿಟ್ರೆ ಕಂಪನಿ ಆರೋಗ್ಯ ಚೆನ್ನಾಗಿರಲ್ಲ. ದುಡ್ಡು ಇಸ್ಕೊಂಡ ಶೇರ್ ಕಲೆಕ್ಟ್ ಮಾಡ್ಕೊಂಡ ಅವ್ನ ಪಾಡಿಗೆ ಅವನು ಓಡಾಡ್ಕೊಂಡವನೇ, ನಮ್ಗೇನಣ ಅನುಕೂಲ ಅಂತ ಅವ್ರು ಮಾತಾಡಬಾರ್ದು ರೈತರಲ್ಲ. ಅದು ಏನಾಗಿದೆ ಅಂದ್ರೆ ಸರ್, ಈಗ ಒಂದ್ ವರ್ಷಕ್ಕೇನೆ ಅದು ಪ್ರಕೃತಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಅಂತ ಹೇಳ್ತಾ ಇಲ್ಲ, ಅದ್ ನಮ್ಮಂಗಡಿ ಅಂತ ಹೇಳ್ತಾ ಇದಾರೆ. ಪ್ರತಿ ಷೇರ್ದಾರನು ಅದು ನಮ್ಮಂಗಡಿ ಅಂತ ಆ ಮನೋಭಾವನೆ ಬಂದ್ಬಿಟ್ಟಿದೆ. ಆಗ್ಲಿ, ನಮ್ದು ಅಂತ ಅನ್ಸಿದೆ, ನಮ್ದು ಅಂತ ಅನ್ಸಿದೆ, ನಿರ್ದೇಶಕರದ್ದು ಅಂತ ಯಾರು ಹೇಳಲ್ಲ. ಜನರಲ್ ಬಾಡಿ ಮೀಟಿಂಗ್ ಮಾಡಿದಿರಾ? ಒಂದ್ಸತಿ ನಡೆದಿದೆ ಸರ್. ಯಾವಾಗ ಮಾಡಿದ್ರಿ? ಹೋದ ವರ್ಷ ಏಪ್ರಿಲ್ ಮೇ ಅಲ್ಲಿ. ಇರ್ಲಿ, ತೊಂದರೆ ಇಲ್ಲ. ಅಂದ್ರೆ ಈಗ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಏನು ಸದಸ್ಯರ ಆಶೋತ್ತರಗಳೇನು, ಅವ್ರ ಅಗತ್ಯಗಳೇನು ಎಲ್ಲ ನೋಡ್ಕೊಂಡು ತಾವು ತೀರ್ಮಾನ ತಗೊಂಡಿರ್ತೀರಿ. ಹೌದೌದು ಅಲ್ವೇ. ಅಂದ್ರೆ ಮುಂದಿನ ದಿನದಲ್ಲಿ ಕಂಪನಿ ಲಾಭ ಮಾಡಬೇಕು ಅಂತ ಆದ್ರೆ ಯೋಜನೆಗಳೇನು ನಿಮ್ಮ, ನೀವ್ ಹೇಳಿ ಹೇಮಂತ್ ಅವ್ರ. ಸರ್, ಯೋಜನೆಗಳು ಅಂದ್ರೆ ಈಗ ನಮ್ದು ಬಿತ್ತನೆ ಬೀಜದ್ದು ಲೈಸೆನ್ಸ್ ಇದೆ, ರಸಗೊಬ್ಬರದ ಲೈಸೆನ್ಸ್ ಇದೆ, ಔಷಧಿ ಇದ್ರದ್ದು ಲೈಸೆನ್ಸ್ ಇದೆ. ಅಗತ್ಯವಾಗಿ ಅಂದ್ರೆ ರೈತನ ಅಗತ್ಯ ಈಗ ಏನಾಗಿದೆ ಅಂದ್ರೆ ಮೂಲ ಬಂಡವಾಳ ಕಮ್ಮಿ ಇರೋದ್ರಿಂದ ಷೇರುದಾರರ ಅಗತ್ಯದ ಈ ಸತಿ ಪೂರೈಸಿದೀವಿ. ಯಾವ್ದು ಬೀಜ ಬೇಕು, ಔಷಧಿ ಬೇಕು, ಗೊಬ್ಬರನೂ ಅಷ್ಟೇ ಇದ್ ಮಾಡಿದ್ವಿ. ಈಗ ಸ್ವಲ್ಪ ಬಂಡವಾಳ ಜಾಸ್ತಿ ಆದ್ಮೇಲೆ ಅದು ವಿಸ್ತರಣೆ ಮಾಡಬೇಕು. ಹೇಗ್ ಜಾಸ್ತಿ ಮಾಡ್ಕೋತೀರಿ ಬಂಡವಾಳನ? ಅಂದ್ರೆ ನಾವು ವೈಯಕ್ತಿಕವಾಗಿ ನಾನು ಈಗ ಒಬ್ಬ ಬಂದು ಸೇರ್ತಾರೆ ಅಂದ್ರೆ ಕೊಡೋದು ಬೇಡ ಅಂತ ನಾವು ತೀರ್ಮಾನ ಮಾಡಿದ್ವಿ. ನಾವು ಜನರಲ್ ಮಾಡಿಲ್ ತೀರ್ಮಾನ ಮಾಡಿರೋದು ಅದನ್ನೇ, ಮತ್ತೆ 5ನೇ ತಾರೀಕು ನಾವು ಮಾಸಿಕ ಸಭೆಯಲ್ಲಿ ತೀರ್ಮಾನ ಮಾಡಿರೋದು ಅದನ್ನೇ. ಪಕ್ಕದ ಹಳ್ಳಿಗಳು ಆಸಕ್ತಿ ಆಗಿದ್ದಾರೆ. ಅವ್ರದ್ದೇನ್ ಮಾಡ್ತಾ ಇದೀವಿ ಅಂದ್ರೆ ಸ್ತ್ರೀ ಶಕ್ತಿ ಸಂಘಗಳಿರ್ತವೆ, ಬೇರೆ ಸಂಘಗಳಿರ್ತವೆ, ಆ ಸಂಘಗಳ ಮುಖಾಂತರ ನಾವು ಶೇರ್ ಕಲೆಕ್ಟ್ ಮಾಡಕ್ಕೆ ಆಸಕ್ತಿ ಅವರು ಇದಾರೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಈ ಕೊರೋನಾ ಎಫೆಕ್ಟ್ ಇಂದ ಸ್ವಲ್ಪ ಗುಂಪುಗಳು ಸೇರೋದು ಕಮ್ಮಿ ಆಗಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ತಾವು ನಿಮ್ಮ ಸದಸ್ಯತ್ವ ಸಂಖ್ಯೆನ ಜಾಸ್ತಿ ಮಾಡ್ಕೊಂಡು 1,000 ಮಾಡಿಸ್ಬೇಕು ಅಂತ ಇದೀರಿ. 1,000 ಮಾಡ್ಬೇಕು ಅಂತ ಇದೀರಿ. ಸಂತೋಷ ಆಯ್ತು. ಏನ್ ಬಿಸಿನೆಸ್ ಪ್ಲಾನ್ ಏನ್ ನಿಮ್ದು? ಏನ್ ಬಿಸಿನೆಸ್ ಮಾಡ್ಬೇಕು ಅಂತೀರಿ? ಬಿಸಿನೆಸ್ ಇದೆ ಮೆಕ್ಕೆಜೋಳ ಮತ್ತು ಆಲೂಗಡ್ಡೆ ನೀವು ಹೇಳಿರಲ್ಲ, ಅದೇ ರೀತಿ ಮತ್ತೆ ನೆಕ್ಸ್ಟ್ ಇಂದ ನಾವೇ ಕಂಪನಿ ಕಡೆಯಿಂದಲೇ ಮಾರಾಟಕ್ಕೆ ಪ್ರಯತ್ನ ಪಟ್ಟು ಹೊರಗಡೆಯಿಂದ ಕರೆಸಿ. ಮೆಕ್ಕೆಜೋಳ ಏನ್ ಮಾಡ್ತೀರಿ? ಮೆಕ್ಕೆಜೋಳಕ್ಕೂ ನಮ್ಮ ಕಂಪನಿಯಿಂದಲೇ ಬೇರೆಯವರೆಲ್ಲ ಬಂದು ಡೀಲರ್ಗಳು ಕೇಳ್ತಾ ಇದಾರೆ, ನಮ್ಮ ರೈತರು ಬೆಳೆದಿದೀವಲ್ಲ ಅದನ್ನ ಕಂಪನಿ ಕಡೆಯಿಂದ ತಗೊಂಡು ಕೊಡಿಸೋದು. ಅಂದ್ರೆ ನೀವು ತಗೊಂಡು ಮೆಕ್ಕೆಜೋಳ ಮಾರೋದು? ಮಾರಾಟ ಮಾಡಿಸೋದು. ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಆಲೂಗಡ್ಡೆ ಮತ್ತೆ ಅದೇ ರೀತಿ ಮಾಡ್ಬೇಕು ಅಂತ. ಮೆಕ್ಕೆಜೋಳ ಹೋದ್ಸಲ ಡ್ರೈ ಮಾಡೋದು, ಕೊರೋನಾ ಬಂದ್ರೆ ಸುಮ್ಮನೆ ಅದು. ಇನ್ನು ಆಲೂಗಡ್ಡೆನೂ ಅದೇ ರೀತಿ ಮಾಡ್ಬೇಕು ಅಂತ ಇದೀವಿ ಈ ಸಲ. ಮತ್ತು ಇನ್ನ ಕೋಳಿ ಗೊಬ್ಬರ ಹೊರಗಡೆಯಿಂದ ತರ್ಸ್ಕೊಡ್ತಾ ಇದೀವಿ. ಈಗ ಅದರಿಂದ ನಾವೇನಿಕೆ ಈಗ ಎಲ್ಲ ಹೊರಗಡೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ ನಾವೇನಿಲ್ಲ, ನಮ್ ಕಂಪನಿ ಬರೀ 2 ರೂಪಾಯಿ ಉಳಿದ್ವಿ ಅಷ್ಟೇ, 1 ರಿಂದ 2 ರೂಪಾಯಿ ಚೀಲಕ್ಕೆ. ಈ ತರ ನಾವೊಂದು ಉತ್ತೇಜನ ಇಟ್ಕೊಂಡು ಮುಂದುವರಿಬೇಕು ಕಂಪನಿ ಅಂತ ಅಫೆಕ್ಟ್ ಮಾಡಿದ್ವಿ. ಮತ್ತೆ ಔಷಧಿ ಅಂಗಡಿ ತೆರೆದಿದ್ದೀವಲ್ಲ, ಎಲ್ಲದರಿಂದ ಹೆಚ್ಚಿನ ಬಂಡವಾಳದಲ್ಲಿ ನಾವು ಆದಾಯ ಬೇಡ ನಮಗೆ, 1 ರೂಪಾಯಿ ಇಟ್ಕೊಂಡು ಅಷ್ಟೇ. ನಿಮ್ಮ ಸದಸ್ಯರೆಲ್ಲ ನಿಮ್ಮ ಅಂಗಡಿಗೆ ಬಂದು ವ್ಯಾಪಾರ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ ನಿಮಗೆ? ಮಾಡ್ತಾ ಇದಾರೆ, ಈಗ ಮಾಡ್ತಾ, ನಮ್ಮ ಸದಸ್ಯರು ಮಾಡ್ತಾ ಇದಾರೆ. ಹೌದಾ? ಮಾಡ್ತಾ ಇದ್ದಾರೆ. ಬೇರೆಯವರು? ಬೇರೆಯವರು ಬಂದು ತಗೋತಾ ಇದಾರೆ, ಅದರ ಒಂದು ಬೆಳೆ ಪರಿಸ್ಥಿತಿ ನೋಡಿ ಚೆನ್ನಾಗಿರೋದ್ರಿಂದ ಬೇರೆಯವರು ಬಂದು ಅಲ್ಲಿ ಮಾಡ್ತಾ ಇದಾರೆ. ಅಂದ್ರೆ ಅಂಗಡಿ ವ್ಯಾಪಾರನು ಚೆನ್ನಾಗಿದೆ ಅಂತ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಅನ್ನೋದಕ್ಕಿಂತನು ಬೇರೆ ಇದ್ರಲ್ಲಿ ಅಂದ್ರೆ, ಈಗ ನಾನು ಒಂದ್ ಫಸ್ಟ್ ಹೇಳಿದೆ ಅಂದ್ರೆ, ಬೆಳೆಗ್ ಬೇಕಾಗಿರೋದು ಒಂದೇ ಒಂದ್ ಪದಾರ್ಥ ಬೇಕಿರ್ತದೆ, ಯಾವ್ದೋ ಒಂದ್ ಜಿಂಕ್ ಬೋರಾನ ಬೇಕಿರ್ತದೆ. ನಾವು ಎಲ್ಲಾನು ಸೇರ್ಸೋಡೋದಕ್ಕಿಂತ ನಮ್ಮ ಕಂಪನಿ ಅಂದ್ರೆ ನಮ್ಮ ಅಂಗಡಿಲಿ ಪರ್ಟಿಕ್ಯುಲರ್ ಅದೇ ಸಿಗ್ತದೆ, ಅಂದ್ರೆ ಒಂದೇ ಸಿಗುತ್ತೆ ನಮಗೆ, ನಮಗೆ ಬೇಕಾದ ವಸ್ತುನೇ ಸಿಗ್ತದೆ. ಆಲೂಗಡ್ಡೆಗೆ ಅಂತ ತಾವು ಒಂದ್ ಕಂಪನಿ ಮಾಡ್ಕೊಂಡಿದ್ರಿ, ಅಂದ್ರೆ ಆಲೂಗಡ್ಡೆ ಬೆಳೆಗಾರರನ್ನ ಮಾತ್ರ ನಿಮ್ ಕಂಪನಿ ಸೇರಿಸಿಕೊಂಡು ಅವರ ಅಗತ್ಯಗಳನ್ನ ಪೂರೈಕೆ ಮಾಡ್ತಿದ್ದೀರಿ. ಹೌದು. ಮುಂದಿನ ದಿನದಲ್ಲಿ ಇದನ್ನ ಬೇರೆ ರೈತರಿಗೂ ವಿಸ್ತರಣೆ ಮಾಡ್ತೀರಿ. ಹೌದು ಅಲ್ವೇ? ಹೌದು. ಈಗ ನಿಮ್ ತರದ್ದ ಇನ್ನೊಂದ್ ಕಂಪನಿ ಈ ಕಡೆ ಇದೆ, ಅರಸೀಕೆರೆ ಹಾಸನ್ ತಾಲೂಕ್ನವ್ರು ಮಾಡ್ಕೊಂಡಿದ್ದಾರೆ. ನಿಮಗೂ ಅವ್ರಿಗೂ ಪರಸ್ಪರ ಸಂಪರ್ಕ ಇದೆಯಾ? ಇದೆ ಇದೆ. ಪರಸ್ಪರ ಸಂಪರ್ಕ ಅನ್ನೋದಕ್ಕಿಂತನು ಎರಡು ಒಂದೇ ಯೋಜನೆ ಅಡಿಯಲ್ಲಿ ಅಂದ್ರೆ ಒಂದೇ ಸತಿ ಸೃಷ್ಟಿಯಾಗಿರ್ಬಹುದು. ಅವ್ರು 3 ವರ್ಷ ಆಯ್ತು ಶುರು ಮಾಡಿ, ನೀವಿನ್ನು ಒಂದು ವರ್ಷದ ಮಗು ಹಸುಕೂಸು ನೀವು ಅಲ್ವೇ? ಅವರಿಂದ ಏನಾದ್ರೂ ಮಾರ್ಗದರ್ಶನ? ಮಾರ್ಗದರ್ಶನ ಅಂದ್ರೆ ಸರ್, ಅವರು ನಮ್ಗೆ ಟ್ರೈನಿಂಗ್ ಎಲ್ಲ ಹೋದಾಗ ಜೊತೆಲ್ಲ ಬರ್ತಾರೆ, ಎಲ್ಲ ವಿಶ್ವಾಸದಲ್ಲಿದ್ದೀವಿ, ಅವ್ರು ಹೇಳ್ತಾರೆ ಈ ತರ ಮಾಡ್ತಿದ್ವಿ ಅಂತ, ನಾವು ಅದ್ರೊಳಗೆ ತಿಳ್ಕೊಂಡಿದ್ವಿ. ಅವರು 3 ಕೋಟಿ ಬಿಸ್ನೆಸ್ ಮಾಡಿದ್ದಾರೆ ಅಲ್ವಾ? ನೀವು 45 ಲಕ್ಷದಲ್ಲಿ ಇದ್ದೀರಿ, ಮುಂದಿನ ದಿನದಲ್ಲಿ ಹೆಚ್ಚಳ ಮಾಡಬೇಕು ಅಂತಿದ್ದೀವಿ ಅಲ್ವಾ? ಹೌದು. ದುಡ್ಡು ಅಂದ್ರೆ ಎಂತವ್ರಿಗಾದ್ರೂ ಆಸೆ ಆಗುತ್ತೆ ಅಲ್ವಾ? 3 ಕೋಟಿ ಇದ್ದಿದ್ದು 300 ಕೋಟಿ ಆಗಬೇಕು, ವ್ಯಾಪಾರ ಚೆನ್ನಾಗಿ ಆಗಬೇಕು. ಅಲ್ಲಿ ಷೇರುದಾರರ ಸಂಖ್ಯೆ ಜಾಸ್ತಿ ಇದೆ ಸರ್, ಇವಾಗ ಹೊಯ್ಸಳ ರೈತ ಉತ್ಪಾದಕರ ಕಂಪನಿ 1,000 ಜನ ಇದಾರೆ. ಅವ್ರದ್ದು ಏನಾಗುತ್ತೆ ಅಂದ್ರೆ, ಈಗ ಆಲೂಗೆಡ್ಡೆ, ಈಗ ಬಿತ್ತನೆ ಬೀಜ ಆಲೂಗೆಡ್ಡೆದೆ ಅವ್ರಿಗೆ ಮೇಜರ್ ವ್ಯವಹಾರ ಅವ್ರದ್ದು. ಮುಂದೆ ನೀವು ಕೂಡ ನಮ್ದು ಏನಾಗಿದೆ ಅಂದ್ರೆ, ಈ ಸತಿ ಆಲೂಗೆಡ್ಡೆ ಹೆಚ್ಚಿಗೆ ಮಾಡಿ ನಾವು ಕಂಪನಿ ಬೆಳೆಸಬೇಕು ಅದೇ ರೀತಿ ಅಂತ ಯೋಚನೆ. ಈ ಸತಿ ಆಲೂಗೆಡ್ಡೆ ನಾವು ಕೊಟ್ಟಿದ್ದನ್ನು ಮುಂದಿನ ಸತಿ ಇದ್ ಮಾಡ್ಲಿಕ್ಕೆ ಅಂದ್ರೆ ನಮ್ಗೂ ಕೊಡಿಸಿ ಅನ್ನೋ ಇದು ಅಂತಕ್ ಬಂದಿದ್ದಾರೆ ನಮ್ಮಲ್ಲಿ ಬೇರೆ ಅಂದ್ರೆ ಷೇರುದಾರರಲ್ಲದವರು. ಒಳ್ಳೆದ್ರಪ್ಪ. ಈಗ ನಿಮ್ಮ ಕಂಪನಿ ಚಟುವಟಿಕೆ, ನಿಮ್ಮ ಬೇಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ, ಕೆಂಪರಾಜ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ದಯಮಾಡಿ ಕನ್ನಡದಲ್ಲಿ ಹೇಳ್ತೀರಾ? ಹೇಳ್ತೀವಿ ಸರ್. 9972497056. ಇನ್ನೊಂದ್ ಸರಿ, 9972497056. ಇನ್ನೊಂದ್ ಸರಿ ಹೇಳಿ, 9972497056. ತಮ್ದು ಹೇಮಂತ್ ಅವರ ಸರ್, 9481573749. ಇನ್ನೊಮ್ಮೆ, 9481573749. ಇನ್ನೂ ಒಂದ್ಸರಿ ಹೇಳ್ಬಿಡಿ, 9481573749. ಒಳ್ಳೇದು ಕೆಂಪರಾಜ್ ಅವರೇ ಹಾಗೂ ಹೇಮಂತ್ ಅವರೇ, ಇದುವರೆಗೂ ಆಲೂಗಡ್ಡೆ ಬೇಸಾಯ ಹಾಗೂ ಕಂಪನಿ ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ರಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತ ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಹೊಳೆನರಸೀಪುರ ತಾಲೂಕು ನಿಡುವಣಿ ಗ್ರಾಮದ ಎನ್ ಬಿ ಕೆಂಪರಾಜು ಮತ್ತು ಅರಕಲಗೂಡು ತಾಲೂಕು ಗರಿಘಟ್ಟ ಗ್ರಾಮದ ಜಿಎಲ್ ಹೇಮಂತ್. ರೈತ ಬಾಂಧವರೇ, ಇಲ್ಲಿಗೆ ಚಿನ್ನದ ಗೆಂಡೆ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಗಮನಿಸಿ, ನಾಳೆ 31ನೇ ತಾರೀಕು ಸೋಮವಾರ ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರನ್ನ ಆಯ್ಕೆ ಮಾಡುವ ಸಲುವಾಗಿ ಆಲೂಗೆಡ್ಡೆ ಬೇಸಾಯ ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ.